ಬದಲಾಗಿದ್ರಿ? ಈಗ ಏನೇನು ಬೆಳೀತಾ ಇದ್ರಿ ವಾಣಿಜ್ಯ ಬೆಳೆಗಳು? ಈಗ ವಾಣಿಜ್ಯ ಬೆಳೆ ಅಂದ್ರೆ ಸದ್ಯ ಈರುಳ್ಳಿ ಸೀಡ್ ಮಾಡ್ತಾ ಇದೀವಿ, ನಮ್ಮ ಮಕ್ಕಳು ನೋಡ್ಕೊಂಡು ಹೋಗ್ತಾ ಇದ್ರೆ. ನಾವು ಒಂದು ಎಕರೆ ಎಲೆ ತೋಟ ಮಾಡ್ಕೊಂಡಿದ್ವಿ, ಅದನ್ನ ಮೇಂಟೈನ್ ಮಾಡ್ಕೊಂಡು. ಎಷ್ಟು ವರ್ಷಗಳಿಂದ ಎಲೆ ತೋಟ ಮಾಡ್ತಾ ಇದ್ರಿ? ಈಗ ಸಾಮಾನ್ಯವಾಗಿ 7 ವರ್ಷ ಆಯ್ತು. 7 ವರ್ಷ ಆಯ್ತು. ಈ ಎಲೆ ತೋಟವನ್ನ ಮಾಡಬೇಕು ಅಂತ ಪ್ರೇರಣೆ ಆಗಿದ್ದು ಹೇಗೆ? ನಾನು ಆ ಕಡೆ ಒಂದ್ಸಾರಿ ಆ ಭಾಗದಲ್ಲಿ ಹೋದಾಗ ಭೀಮ ಸಮುದ್ರ ಆ ಕಡೆ ಎಲ್ಲ ಕುಳಿ ತಾಲೂಕು ಅಲ್ಲೆಲ್ಲ ಆ ಇಳುವೆಲ್ಲ ಬೆಳೀತಾ ಇದ್ರು. ಅದು ಚೆನ್ನಾಗಿ ಅಂತಂದು ಎಲ್ಲ ರೈತರು ಪರ್ವ ಹಾಕ್ಬೋದು ಅಂತ ಹೇಳಿದ್ರು. ಅದಕ್ಕಾಗಿ ನಾವು ತಂದು ಅದನ್ನ ಸೋಯಿಂಗ್ ಮಾಡಿ. ಈ ಎಲೆ ತೋಟ ಮಾಡಬೇಕು ಅಂದ್ರೆ ಆರಂಭದಲ್ಲಿ ಏನೇನ್ ಮಾಡಬೇಕು, ಏನೇನ್ ಸಿದ್ಧತೆ ಮಾಡ್ಕೊಂಡ್ರಿ ಅಂತ? ಆರಂಭದಲ್ಲಿ ಫಸ್ಟ್ ಆಯಾ ಭೂಮಿಗೆ ಮಣ್ಣು, ಹೊಸ ಮಣ್ಣು, ಆಮೇಲೆ ಗೊಬ್ಬರ ಇತ್ಯಾದಿ ಎಲ್ಲ ಹಾಕಿ ಫಸ್ಟ್ ಈ ಸಪೋರ್ಟ್ ಮುಂಡ ಅಂತ ಉಂಟಾರ. ಫಸ್ಟ್ ಮುಂಡ ಬರೋ ಮಟ್ಟ ಒಂದು 6 ತಿಂಗಳು ಮುಂಡ ಬೆಳೆಸಬೇಕು. ಮುಂಡ ಅಂದ್ರೆ ಸಪೋರ್ಟ್ ನುಗ್ಗಿ ಸೋಗೆ ಇದು ಗಿಡ ಎಲೆ ಬಳ್ಳಿಗೆ ಒಂದು ಆಸರೆ ಆಸರೆ ಅದನ್ನೆಲ್ಲ ಹಾಕಬೇಕು. ನೀವು ಯಾವ್ದು ಹಾಕಿದ್ರಿ ಆಸರೆಗೆ? ಆಸರೆಗೆ ನಾವು ನುಗ್ಗಿ ಸವಿಸೆ ಈ ತರ. ಎಷ್ಟು ವರ್ಷ ಬೆಳೆಸಬೇಕದ್ನ? ಅದು 6 ತಿಂಗಳಿಗೆ ಬಂದ್ಬಿಡ್ತದೆ. ಬಂದ್ಬಿಡ್ತದೆ 6 ತಿಂಗಳು ಬಂದ್ರೆ ಮತ್ತೆ ನಾವು ಅದು ಮತ್ತೆ ಬೆಳ್ಳಿ ತಗೊಂಡು ಹಾಕ್ಬೇಕು. ಈ ಎಲೆ ಬಳ್ಳಿಗಳನ್ನ ಎಲ್ಲಿಂದ ತರ್ತೀರಿ? ನಾವು ಎಲೆ ಬಳ್ಳಿಯಿಂದ ಈ ಭೀಮ ಸಮುದ್ರ ಆ ಸೈಡ್ ನಲ್ಲಿ ಹೆಚ್ಚಿಗೆ ಎಲೆ ಬಳ್ಳಿ ಬೆಳೀತಾ ಇದಾರೆ, ಅಲ್ಲಿಂದ ನಾವು ಕಷ್ಟ ಅದು ಕಟ್ ಮಾಡ್ಕೊಡ್ತಾರೆ. ಅದು ಅದು ನಾಟಿ ಮಾಡೋದಕ್ಕೆ ಯಾವ ಭಾಗದ ಬಳ್ಳಿ ಸೂಕ್ತ? ಅದು ನಮ್ಮ ಕೂಡಲಿ ತಾಲೂಕು ಭಾಗದ ಸೂಕ್ತ. ಸೂಕ್ತ ಸರಿ. ಅಂದ್ರೆ ಎಲೆ ಬಳ್ಳಿಯಲ್ಲಿ ಯಾವ ಭಾಗವನ್ನ ಕಟ್ ಮಾಡಿ ಹಚ್ಚಿದ್ರೆ ಬೆಳೆಯುತ್ತೆ ಅಂತ? ಮುಂದೆ ತುದಿ ಭಾಗ ಕಟ್ ಮಾಡ್ತಾರೆ ಆ ಟೈಮ್ಗೆ, ಆ ಟೈಮ್ಗೆ ನಮ್ಗೆ ಬೆಳೆಸ್ತಾ ಆ ಟೈಮ್ಗೆ ನಾವು ಹಾಕ್ಬೇಕು. ಈಗ 1 ಎಕರೆಗೆ ಎಷ್ಟು ನಾಟಿಗಳನ್ನು ತಂದ್ರಿ ಹೇಗೆ? 1 ಎಕರೆಗೆ ಸಾಮಾನ್ಯವಾಗಿ 20,000 ಬೇಕಾಗ್ತದೆ. ಅದು ತರುವ ಕ್ರಮಗಳು ಮಧ್ಯದಲ್ಲಿ ಏನು ಒಣಗುವ ಸಾಧ್ಯತೆ? ನಾವು ಸಾಯಂಕಾಲ ಕಟ್ ಮಾಡಿ ತಗೊಂಡ್ ಅದನ್ನ ಸೇಫ್ ಆಗಿ ನೆರಳಿಟ್ಟು ನೀರ್ ಹಾಕಿ ಬೆಳಗ್ಗೆ ಸೋಮ್ ಹಚ್ತೀರಿ? ಅದು ಕ್ರಮಗಳು ಏನು ಹೇಗೆ ಹಚ್ತಿದ್ರಿ? ಕುಣಿ ತೆಗೆದ್ಬಿಟ್ಟು ಅದು 1ನೇ ವರ್ಷ ಆ ಕುಣಿಯಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ನೆಕ್ಸ್ಟ್ ವರ್ಷ ಮತ್ತೆ ಇಳಿಸಬೇಕು, ಅದು 1 ವರ್ಷಕ್ಕೆ ಮತ್ತೆ ದಾರ ಮೇಲೆ ಹೋಗಿರ್ತದೆ. ಅದು ಮತ್ತೆ ಕೆಳಗ ಮಣ್ಣು ಗೊಬ್ಬರ ಹಾಕ್ಬಿಟ್ಟು ಅರಿ ಹೊಡೆದು ಅದರಲ್ಲಿ ಇಳಿಸ್ಕೊಂತ. ಅದಕ್ಕೆ ಸ್ವಲ್ಪ ತರಬೇತಿ ಇರ್ತಕ್ಕಂಥ ರೈತರು ಆಗ್ಬೇಕು, ಎಲ್ಲ ಯಾರು ರೈತರು ಬರಲ್ಲ, ಅದು ಮಾಡಿರೋ ರೈತನೇ ಆಗ್ಬೇಕು. ಇದು ನಿಮಗೆ ತರಬೇತಿ ಆಗಿತ್ತ ಹೇಗೆ? ನಮಗೆ ತರಬೇತಿ ಆಗಿಲ್ಲ, ನಾವು ತರಬೇತಿ ಇಲ್ಲದೇ ತಗೊಂಡು ಈಗ ತರಬೇತಿ ಮಾಡ್ಕೊಂಡಿದ್ವಿ. ಆರಂಭದಲ್ಲಿ ಏನಾದರೂ ಸಮಸ್ಯೆಗಳಾದವಾ ನಿಮಗೆ ತರಬೇತಿ ಇಲ್ಲದೇ? ದೊಡ್ಡ ಸಮಸ್ಯೆ ಐತೆ. ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಇದೆ ಆ ಏರಿಯಾದಲ್ಲಿ, 4-6 ತೋಟವಿರಬೇಕು, ಅಲ್ಲಿ ಲೇಬರ್ ಸಿಗ್ತಾ ಅದಕ್ಕೆ ಆಗಿರ್ತಕ್ಕ ಸಪರೇಟ್ ಕಟ್ಟತಕ್ಕಂಥ ಅದಕ್ಕೆ ಅನುಭವ ಇರ್ತಕ್ಕಂಥ ರೈತನೇ ಆಗ್ಬೇಕು. ನಿಮ್ ಭಾಗದಲ್ಲಿದ್ರ? ನಮ್ ಭಾಗದಲ್ಲಿ ಯಾರು, ನಾವು ಈಗ 40-45 ಕಿಲೋಮೀಟರ್ ಬಂದ್ ಮಾಡಿ ಹೋಗ್ತಾರೆ ಕೆಲಸ. ಹೌದಾ? ಅವರಿಗೆಲ್ಲ ಹೇಗೆ ವೇತನ ಕೊಡ್ತೀರಿ? ಅವ್ರಿಗೆ 300 ರೂಪಾಯಿ ಕೊಡ್ತೀವಿ ದಿನಕ್ಕೆ. ದಿನಕ್ಕೆ ಅವ್ರು ಅದರಲ್ಲೇ ಪರಿಣಿತರಾಗಿರ್ತಾರೆ. ಹೌದಾ? ಅದರಲ್ಲೇ ಪರಿಣಿತ. ಎಷ್ಟು ದಿನದ ಅಗತ್ಯ ಇರ್ತದೆ ಆ ಕೂಲಿ ಆಳದು? ಕೂಲಿ ಆಗು ಮಂತ್ಲಿ ಒಂದ್ಸಾರಿ ನಮ್ಗೆ ಕಟಿಂಗ್ ಬರ್ತದೆ ಎಲೆ. ಮಂತ್ಲಿ ಒಂದ್ಸಾರಿ ಕಟಿಂಗ್ ಬರ್ತದೆ. ಆ ಕಟಿಂಗ್ ಬಂದಾಗ ಅವ್ನ್ ಕಟಿಂಗ್ ಮಾಡಿಕೊಟ್ಟು 4-5 ದಿವಸ ಒಂದು 5-5 ಲೇಬರ್ ಬರ್ತಾರೆ, 4-5 ದಿವಸ 4-5 ತಂಡಿ ಆ ತರ ಕಟ್ ಮಾಡಿ ಅದೆಲ್ಲ ಒಂದು 10 ದಿವಸ ಆದ್ಮೇಲೆ ಹೋಗ್ಬಿಡ್ತಾರೆ. ಈ ಎಲೆ ತೋಟಕ್ಕೆ ಗೊಬ್ಬರಗಳ ಅಗತ್ಯ ಇದೆಯಾ? ಯಾವ ಗೊಬ್ಬರ ಕೊಡ್ತೀರಿ? ಗೊಬ್ಬರ ಅಂದ್ರೆ ಇದು ಫರ್ಟಿಲೈಸರ್ ಇಲ್ಲ, ಬರೇ ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಇದು ಮಾತ್ರ ಅದಕ್ಕೆ ಅಪ್ಲೈ ಮಾಡೋದು. ಯಾವುದೇ ರಾಸಾಯನಿಕ ಗೊಬ್ಬರಗಳು? ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಅದು ಬರೋದಿಲ್ಲ ಅದು ಕೆಲಸಕ್ಕೂ ಬರೋದು, ಎಲೆ ಕಪ್ಪಾಗಿ ರಫ್ ಆಗ್ಬಿಡುತ್ತೆ. ಸೊ ಕೊಟ್ಟಿಗೆ ಗೊಬ್ಬರನೇ ಹೆಚ್ಚಾಗಿ ಕೊಡ್ತೀರಿ? ಹೌದೌದು, 2 ಸಾರಿ ಕೊಟ್ಟಿಗೆ ಗೊಬ್ಬರ ಕೊಡಲೇಬೇಕು ಕಂಪಲ್ಸರಿ. ಮತ್ತೆ ಬೇರೆ ಏನ್ ಕೊಡ್ತೀರಿ? ಬೇರೆ ಏನಿಲ್ಲ. ಹೆಚ್ಚಿನ ಪೋಷಕಾಂಶಗಳ ಅಗತ್ಯ ಇದೆಯಾ? ಏನಿಲ್ಲ, ದನದ ಗೊಬ್ಬರ, ಮಣ್ಣು, ಹೊಸ ಮಣ್ಣು. ಹೌದೌದು. ಇದನ್ನ ಬದಲಾವಣೆ ಯಾವಾಗ ಮಾಡಬೇಕು? ಹೊಸ ಮಣ್ಣು ವರ್ಷಕ್ಕೊಂದ್ಸಾರಿ, 6 ತಿಂಗಳಿಗೊಂದ್ಸಾರಿ ಹೊಸ ಮಣ್ಣು. ಹೊಸ ಮಣ್ಣು ಅಂದ್ರೆ ಎಲ್ಲಿಂದ ತರ್ತೀರಿ ಅಂತ? ಬೇರೆ ಕಡೆಯಿಂದ ತರಬೇಕು, ಎಲ್ಲಿ ಕೆರೆ ದಂಡೆ ಅಲ್ಲಿ ಒಳ್ಳೆ ನೋಡೆ ಸೂಕ್ತವಾದ ಮಣ್ಣು, ಕೆಂಪು ಮಣ್ಣು, ಅದಕ್ಕೆ ಆಯ್ಕೆ ಮಾಡಿ ಅದರದ್ದೇ ಆಗಿರ್ತದೆ ತಗೊಂಡು 15-20 ಟ್ರಿಪ್ ಹೋಗ್ತದೆ. ಹೌದಾ? ಈಗ ನಿಮ್ಗೆ ಹತ್ತಿರದಲ್ಲಿ ಆ ತರದ ಲಭ್ಯತೆ ಇದೆಯಾ? ಲಭ್ಯತೆ ಇದೆ, 1 ಕಿಲೋಮೀಟರ್ 1.5 ಕಿಲೋಮೀಟರ್ ಒಳಗೆ ಸಿಗುತ್ತೆ ನಮಗೆ. ನಿಮ್ಗೆ ಈ ಮಣ್ಣು ಸಾಗಾಣಿಕೆಗೆ ವಾಹನಗಳ ನಿಮ್ದೆ ಇದೆಯಾ ಅಥವಾ? ಬೇರೆ ವಾಹನ ಹೆಂಗ್ ತಗೊಳ್ತಾರೆ ಟ್ರಿಪ್ಗೆ? ಟ್ರಿಪ್ ನಮಗೆ ನೋಡ್ರಿ, ಈಗ ಈ ಕುಯಿ ಲೇಬರ್ ಅದೇ ಇತ್ತಲ್ಲ, ಈಗ ಉಳೆತ್ತೋ ಟೈಮ್ ಬರ್ತದೆ, ಕೆರೆ ಉಳೆತ್ಬೇಕಾದ್ರೆ ಅವನಿಗೆ ಒಂದು 100 ರೂಪಾಯಿ ಕೊಡ್ಬೇಕು ಟ್ಯಾಕ್ಟರ್. ಅದು ಸುಲಭ ಆಗಿ ಸಿಗುತ್ತೆ? ಸುಲಭ ಆಗಿ ಸಿಗುತ್ತೆ. ಸರಿ, ಈಗ 1 ವರ್ಷದಲ್ಲಿ ಎಲೆ ತೋಟದ ನಿರ್ವಹಣೆಗೆ ಎಷ್ಟು ದುಡ್ಡು ಖರ್ಚಾಗ್ತದೆ ಅಂತೀರಿ? ಸಾಮಾನ್ಯವಾಗಿ 6-7 ಲಕ್ಷ ಖರ್ಚು 1 ಎಕರೆಗೆ. ಅಷ್ಟೊಂದು ಖರ್ಚಾಗ್ತದೆ? ಯಾವ್ಯಾವದಕ್ಕೆ ಅಂತೀರಿ? ಮುಂಡ ಕಟ್ಟಾಕ, ಮುಂಡ ಎಸಕ್ಕೆ, ಆಮೇಲೆ ಬಳ್ಳಿ ಕಟ್ಟಲಿಕ್ಕೆ, ಎಲೆ ಕಟ್ ಮಾಡ್ಲಿಕ್ಕೆ ಎಲ್ಲ ಅಷ್ಟು ಖರ್ಚಾಗ್ತದೆ. ಖರ್ಚಾಗುತ್ತೆ. ಆದಾಯ ಅಷ್ಟೇ ಇದೆಯಾ? ಆದಾಯ ಅಂದ್ರೆ ಮಾರ್ಕೆಟ್ ಡಿಪೆಂಡ್ ಅಪಾನ್ ಮಾರ್ಕೆಟ್. ಒಂದ್ಸಾರಿ 4,000 ರೂಪಾಯಿ ಒಂದ್ ತಂಡಿ ಇರ್ತದೆ, ಒಂದ್ಸಾರಿ 2,000 ಇರ್ತದೆ, ಒಂದ್ಸಾರಿ 7,000 8,000 ಆಗುತ್ತೆ ಒಂದು ಪೆಂಡೆ. ನಮ್ಮ ತೋಟದಲ್ಲಿ 20-25 ಪೆಂಡೆ ಬರುತ್ತೆ. 25 ಪೆಂಡೆ ಬರುತ್ತೆ. 20-25. ಈಗ ಈ ಎಲೆ ಕಟಿಂಗ್ ಯಾವಾಗ ಬರುತ್ತದೆ? ಅದು ಮಂತ್ಲಿ ಒಂದು ತಿಂಗಳಿಗೆ ಒಂದ್ಸಲ. ಒಂದು ತಿಂಗಳಿಗೆ ಒಂದ್ಸಲ. 25 ಪೆಂಡೆ ಬರ್ತದೆ. 25-28-20-25. ಈಗ ನಿಮ್ಮ ಅನುಭವದ ಪ್ರಕಾರ ಹೆಚ್ಚು ಬೆಲೆ ಸಿಕ್ಕಿದ್ದು? ಈಗ ಒಂದು ವರ್ಷದ ಕೆಳಗೆ ನಮಗೆ 7,500 ಸಿಕ್ಕದೆ. ಉತ್ತಮ ಬೆಲೆ. ಉತ್ತಮ ಬೆಲೆ ಸಿಕ್ಕದು. ಇದು ಯಾವಾಗ್ಲೂ ಹಾಗೆ ಇದೇನಾ ಅಥವಾ ಕಡಿಮೆ ಆಗಿದೆ? ಬಹಳ ಕಡಿಮೆ ಆಗಿದೆ. ಈ ಕೊರೋನಾ ಇದು ಬಂದು ಟ್ರಾನ್ಸ್ಪೋರ್ಟ್ ಅಂದಾಗ ಈಗ ಒಂದ್ 2 ವರ್ಷದಿಂದ ಲಾಸ್ನಲ್ಲಿ ನಡೀತಾ. ಈಗ ಎಷ್ಟಿದೆ ಬೆಲೆ? ಈಗ ಈಗ 2-2.5. ಓ, ತುಂಬಾ ಕಡಿಮೆ ಆಗಿದೆ. ಈ ಕೊರೋನಾದಿಂದ ಎಲೆ ಬೆಳೆಗಾರರಿಗೆ ಒಂದು ಸಾಗಾಣಿಕೆ ಸಮಸ್ಯೆ ಆಯ್ತು, ಮತ್ತೆ ಯಾವ ಸಮಸ್ಯೆ ಆಯ್ತು ನಿಮಗೆ? ಕಟ್ ಮಾಡೋ ಸುಮ್ಮನೆ ವೇಸ್ಟ್ ಬಿಸಿ ಹಾಕ್ಬೇಕು. ಅಷ್ಟೆಲ್ಲ ಸಮ ಕಟ್ ಮಾಡಲೇಬೇಕದು. ಅದು ಅಲ್ಲೇ ಗಿಡದಲ್ಲಿ ಬಿಟ್ರೆ ಬೆಳಿ ಕಟ್ಟೋದು. ಅದನ್ನು ಕಟ್ ಮಾಡಿ ನೆಲಕ್ಕೆ ಹಾಕ್ಬೇಕು, ತಿಪ್ಪಿಗೆ ಹಾಕ್ಬೇಕು. ಈಗ ಸಾಗಾಣಿಕೆಗೆ ನಿಮ್ಮ ಕುಟುಂಬದವರು ಬಳಕೆ ಮಾಡ್ಕೊಳಕ್ ಆಗಲ್ವಾ ಇದನ್ನ? ಹೊರಗಡೆ ಆಗೋದಲ್ಲ, ಸಾಧ್ಯ ಇಲ್ಲ. ಅಷ್ಟೊಂದು ಕಳ್ಸಕ್ಕಾಗಲ್ಲ. ಈಗ ಈ ಎಲೆ ಪೆಂಡಿಯನ್ನ ಖರೀದಿ ಮಾಡೋದಕ್ಕೆ ಯಾರಾದ್ರೂ ಗುತ್ತಿಗೆದಾರರು ಇದ್ದಾರೋ? ಮಾರ್ಕೆಟ್ ಮಾರ್ಕೆಟ್ ಮಾರ್ಕೆಟ್ ಇದೆ. ಮಾರ್ಕೆಟ್ ಇದೆ. ಎಲ್ಲಿ ಕಳಿಸ್ತೀರಿ? ನಾವು ದುರ್ಗ ಕಳಿಸ್ತೀವಿ, ಚಿತ್ರದುರ್ಗಕ್ಕೆ. ಚಿತ್ರದುರ್ಗ. ಅವರೇ ಬಂದು ತಗೊಂಡೋಗ್ತಾರೆ? ಇಲ್ಲ, ನಾವೇ ಕಳಿಸ್ಬಿಡ್ತೀವಿ. ಅವರು ಆ ದಿನದ ಇದು ಮಾಡಿ ಅವರು ಪೇಮೆಂಟ್ ಕಳಿಸ್ತಾರೆ. ಪೇಮೆಂಟ್ ಸಿಸ್ಟಮ್ ಹೇಗೆ ನಿಮಗೆ? ನಗದು ಹಾಕ್ತಾರೋ ಅಕೌಂಟ್ಗೆ ಹಾಕ್ತಾರೋ? ಅಕೌಂಟ್ಗೆ ಹಾಕ್ತಾರೆ. ಅಲ್ಲೇನು APMC ಇದೆಯಾ ಅಥವಾ ಖಾಸಗಿ? ಖಾಸಗಿ, ಖಾಸಗಿ. ಈಗ ತಿಮ್ಮರೆಡ್ಡಿ ಅವರಿಗೆ ಒಟ್ಟು ಎಲೆ ತೋಟದಿಂದ ಉತ್ತಮ ವ್ಯವಸ್ಥೆ ಇತ್ತು ಅಥವಾ ಸಾಗಾಣಿಕೆ ಸಮಸ್ಯೆ ಇಲ್ಲ ಅಂದ್ರೆ ಒಳ್ಳೆ ಲಾಭ? ಒಳ್ಳೆ ಲಾಭದಾಯಕ, ಒಳ್ಳೆ ಲಾಭದಾಯಕ. ಯಾವ ವ್ಯವಸಾಯದಾಗೂ ಅಷ್ಟು ಸಿಗಲ್ಲ. ಸಾಮಾನ್ಯವಾಗಿ ನಾವು ಕೇಳಿದ ಹಾಗೆ ಎಲೆ ತೋಟಕ್ಕೆ ಗಾಳಿ ಹೆಚ್ಚಾದ್ರೆ ಸಮಸ್ಯೆ ಆಗ್ತದೆ, ಏನ್ ಸಪೋರ್ಟಿಗೆ ಕೊಟ್ಟಿರ್ತಾವೆಲ್ಲ ಬಿದ್ದೋಗ್ತದೆ, ಈ ತರ ಹಾನಿಗಳಾಗಿದ್ದಾವ ಯಾವಾಗಾದ್ರೂ? ನಮಗೆ ಒಂದ್ಸಾರಿ ಫಸ್ಟ್ ಗೆ ಆಗಿತ್ತು ಸಪೋರ್ಟ್ ಇಲ್ಲದಕ್ಕೆ. ನಾವು ನೆಕ್ಸ್ಟ್ ಮತ್ತೆ ರೇಷ್ಮೆ ಕಡ್ಡಿ ಎಲ್ಲ ಈ ಸೆರಿಕಲ್ಚರ್ ಎಲ್ಲ ಸುತ್ತು ನಾಟಿ ಮಾಡಿ ಹೈಟ್ ಬೆಳೆಸಿ ನಾವು ಒಂದು 20 ಅಡಿ. ಅದು ಗಾಳಿ ತಡೆಯುತ್ತೆ? ಗಾಳಿ ತಡೆಯುತ್ತೆ. ಇದಾದ್ಮೇಲೆ ಆ ತರದ ಸಮಸ್ಯೆ ಆಗಿಲ್ಲ? ಆಗಿಲ್ಲ, ಗಾಳಿ ಇದಾದ್ಮೇಲೆ ಆಗಿಲ್ಲ ಸಮಸ್ಯೆ. ಈಗ ಗಾಳಿಗೆ ಎಲೆ ತೋಟ ನಾಶವಾಗಬಾರದು ಅಂದ್ರೆ ಏನು ಹಿಪ್ಪು ನೇರಳೆ ಗಿಡನ ಸುತ್ತನ ಅಥವಾ ಬೇರೆ ಯಾವ್ದು? ಬೇರೆ ಯಾವ್ದಾದ್ರೂ ಬೆಳೆಸಬಹುದು ನಾವು ಸಪೋರ್ಟ್ ಚೆನ್ನಾಗಿ ಬರ್ತದೆ. ರೈತರ ಅನುಭವದ ಮೇಲೆ ಯಾವ್ದಾದ್ರು ಗಿಡ ಇದ್ರೆ ಅದನ್ನು ಬೆಳೆಸಬಹುದು. ಹಿಪ್ಪು ನೇರಳೆ ಸೂಕ್ತ ಅಂತ ಅನಿಸ್ತದೆ. ನಿಮ್ಗೆ ಮಕ್ಕಳೆಷ್ಟಿದ್ದಾರೆ? ನಮ್ಗೆ ಇಬ್ರು ಮಕ್ಕಳು. ಇಬ್ರು ಮಕ್ಕಳಿದ್ದಾರೆ, ಇಬ್ರು ಕೃಷಿಯಲ್ಲಿ ಕೃಷಿಯಲ್ಲಿ ಪಡಿತಾರೆ. ಈಗ ನೀವು ಊರಿನಿಂದ ತುಂಬಾ ದೂರ ಮನೆ ಮಾಡಿಕೊಂಡು ಹೊಲದಲ್ಲೇ ಮನೆ ಮಾಡ್ಕೊಂಡಿದ್ದೀರಿ, ಒಂದ್ ರೀತಿಯಿಂದ ಈ ಕೃಷಿಯನ್ನೇ ಸಂಪೂರ್ಣವಾಗಿ ಅವಲಂಬಿಸಿಕೊಂಡಿದ್ದೀರಿ, ಹೌದಾ? ಸೊ ಈ ಕೃಷಿಯಿಂದ ಉತ್ತಮ ಜೀವನ, ಉತ್ತಮ ಅಂದ್ರೆ ಒಂದು ಸುಸ್ಥಿರವಾಗಿರ್ತಕ್ಕಂಥ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸಿದ್ಯಾ? 100% ಸುಖವಾಗಿ ನೆಮ್ಮದಿಯಾಗಿ ಇರಬಹುದು. ಈಗ ಹೊಸ ತಲೆಮಾರಿನ ಯುವಕರಿಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಕೃಷಿ ಇದರಿಂದ ಆಗುವಂತಹ ಅಥವಾ ಇದರಿಂದ ನಾವು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಕಂಡುಕೊಳ್ಳಿಕ್ಕೆ ಈ ಬಗ್ಗೆ ನಿಮ್ಗೆ? ಅವರು ಏನಾದ್ರೂ ವ್ಯವಸಾಯಕ್ಕೆ ಗಮನ ಕೊಟ್ಟದ್ದಾದ್ರೆ ಅವ್ರಿಗೆ ಒಳ್ಳೆ ನೆಮ್ಮದಿ ಜೀವನ, ಸುಖ ಶಾಂತಿ ಅವ್ರಿಗೆ ಸಿಗ್ತದೆ. ಈಗ ನೀವು ಸರ್ಕಾರದ ಯಾವ್ಯಾವ ಯೋಜನೆಗಳನ್ನ ಲಾಭ ಪಡ್ಕೊಂಡಿದ್ರಿ? ಅವ್ರು ಏನ್ ದುಡ್ಡು ಹಾಕ್ತಾರೆ ಅಷ್ಟೇ ಬರ್ತದೆ, ಅಷ್ಟು ಬಿಟ್ರೆ ಬೇರೆ ನಮ್ಗೆ ಯಾವ್ದು ಹೆಲ್ಪು ಮಾಡಿಲ್ಲ. ತೋಟಗಾರಿಕೆಯ ಪ್ರಯೋಜನಗಳು ಅವರು ಬಂದು ಸಲಹೆ ಕೊಟ್ಟು ಹೋಗ್ತಾರೆ. ನಾವು ಬಂದ ಸರ್ಕಾರ ಕೊಟ್ಟು ಸಲಹೆ ಕೊಟ್ಟು ಹೋಗ್ತಾರೆ. ಎಲೆ ತೋಟಕ್ಕೆ ನೀರಿನ ವ್ಯವಸ್ಥೆ ಹೇಗೆ ಮಾಡ್ತೀರಿ? ನಾವು ನೀರು ಕಟ್ಟಲೇಬೇಕು, ನೀರು ಹಾಯಿಸಬೇಕು. ಅದ್ರ ಡ್ರಿಪ್ ಬರಲ್ಲ. ಬರಲ್ಲ ಇದಕ್ಕೆ ಡ್ರಿಪ್ ಬರಲ್ಲ, ನೀರು ಹಾಯಿಸ್ತೇವೆ ನಾವು. ವಾರದಾಗ 2 ಸಾರಿ ನೀರು ಕಟ್ಟಬೇಕು. ಈ ಎಲೆ ತೋಟದ ಜೊತೆಗೆ ನಿಮ್ಮ ಕೃಷಿಯಲ್ಲಿ ಮತ್ತೆ ಬೇರೆ ಏನೇನನ್ನು ಬೆಳಿತೀರಿ? ಒಂದಿಷ್ಟು ಡೈ ನಮ್ಮ ಮನೆಗೆ ಹಾಲು ಆಯ್ತು, ಹೊರಗಡೆ ಒಂದು 6-7 ಲೀಟರ್ ಕೊಡ್ತೀವಿ. ಅಂದ್ರೆ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬೇರೆ ಬೇರೆ ಸಾಕಾಣಿಕೆಗಳನ್ನು ಮಾಡ್ತಿದ್ರ? ಕೋಳಿ ಸಾಕಾಣಿಕೆ ಆಗಿದೆ, ಸಾಕಾಣಿಕೆ ಎಮ್ಮೆ ಮಾತ್ರ ಎಮ್ಮೆ ಸಾಕೊಂಡಿದ್ದೀರಿ. ಆಮೇಲೆ ಈಗ ನಿಮ್ಗೆ ಕೊಟ್ಟಿಗೆ ಗೊಬ್ಬರ ಬೇಕು ಅಂದ್ರೆ ನಿಮ್ಮ ಲಭ್ಯ ಇರ್ತಕ್ಕಂತ ದನಕರುಗಳ ಕೊಟ್ಟಿಗೆ ಗೊಬ್ಬರ ಸಾಲುತ್ತಾ ಅಥವಾ ಮತ್ತೆ ಹೊರಗಡೆ ಖರೀದಿ ಮಾಡ್ತೀವಿ? ನಾವು ಹೊರಗಡೆ ತಗೊಳ್ಳೋದು ಬಹಳ ಕಡಿಮೆ, ಅಂತವ್ರು ಬಂದ್ರೆ ಅಲ್ಪ ಸ್ವಲ್ಪ ತಗೊಂತೀವಿ. ನಮ್ಗೆ ಸಾಕಷ್ಟು ಒಂದು 10-15 ಎಮ್ಮೆ ಇದೆ, ಅದರಿಂದ ನಮ್ಗೆ ಸಾಕಷ್ಟು ಗೊಬ್ಬರ ಆಗುತ್ತೆ. ಎಲೆ ತೋಟಕ್ಕೆ ನೀವು ರಾಸಾಯನಿಕ ಗೊಬ್ಬರಗಳನ್ನ ಕೊಡೋದು? ಬಳಸೋದಿಲ್ಲ. ಆದ್ರೆ ನೀವು ಬೇರೆ ಬೇರೆ ಕೃಷಿ ಇದೆ ಅಲ್ವಾ, ಅದಕ್ಕೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಇದೆಯಾ? ಕಡಿಮೆ ಬಳಸ್ತೀವಿ, ಬಳಕೆ ಕಡಿಮೆ. ಎಕರೆಗೆ 1 ಚೀಲ. ಅಂದ್ರೆ ಹೆಚ್ಚಾಗಿ ಸಾವಯವ ಗೊಬ್ಬರಗಳ ಬಳಕೆ ಜಾಸ್ತಿ ಇದೆ. ಸಾವಯವ ಗೊಬ್ಬರಗಳ ಬಳಕೆ ಜಾಸ್ತಿ ಇದೆ. ಅಕ್ಕಪಕ್ಕದಲ್ಲಿ ನೀವು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಎಲೆ ತೋಟಕ್ಕೆ ಏನಾದರೂ ಸಮಸ್ಯೆ ಆಗ್ತದೆ? ಏನೂ ಆಗಲ್ಲ. ಅದರ ಗಾಳಿ ರಾಸಾಯನಿಕ ಗೊಬ್ಬರ ಏನು ತೊಂದರೆ ಆಗಲ್ಲ. ಬೇರೆ ಹೊಲಗಳಿಗೆ ಕೊಟ್ಟರು ಸತಿ ಇದಕ್ಕೆ ನಂತ ತೊಂದರೆ ಆಗಲ್ಲ. ಈಗ ನಿಮಗೆ ನೀರಿನ ಮೂಲ ಏನಿದೆ? ಬೋರ್ ಹಾಕ್ಸಿದ್ರು? ಬೋರ್ 2 ಬೋರ್ ಇದೆ. ನಮ್ಗೆ ಸಾಕಷ್ಟು ನೀರು ಆಗ್ತದೆ. ಸಫಿಸಿಯಂಟ್ ಇದೆ? ಸಫಿಸಿಯಂಟ್ ನೀರು. ನಿಮ್ಮ ಭಾಗದಲ್ಲಿ ಮಳೆ ಪ್ರಮಾಣ ಹೇಗಿದೆ? ಮಳೆ ಪ್ರಮಾಣ ಹೋದ್ಸಾರಿ ಒಂದು 3-4 ವರ್ಷ ಕೈ ಕೊಟ್ಟು ನೀರು ಕೂಡ ಇರಲಿಲ್ಲ, ಮತ್ತೆ ಕೆರೆಗೆ ತುಂಬಿದ್ರು ಸಮೃದ್ಧಿ ಈಗ ನೀರಾಗ್ತು. ಈಗೇನು ಸಮಸ್ಯೆ ಆಗಿಲ್ಲ? ಸಮಸ್ಯೆ ಇಲ್ಲ ಈಗ ಸದ್ಯ. ನಿಮ್ಮ ಭಾಗದಲ್ಲಿ ಅಂದ್ರೆ ಹವಾಮಾನ ಈ ಬಿಸಿಲಿನ ತಾಪ ಜಾಸ್ತಿಯೋ ಅಥವಾ ಹೇಗೆ? ಸಮತೋಲವಾಗಿರ್ತದೆ ಬಿಸಿಲು, ಇದರಿಂದ ನಿಮ್ಮ ಕೃಷಿಗೆ ತೊಂದರೆ ಏನಾಗಲ್ಲ. ಸರಿ, ಈಗ ನಿಮ್ಮ ಕುಟುಂಬದಲ್ಲಿ ಮುಂದಿನ ಪೀಳಿಗೆ ನಿಮ್ಮ ಮೊಮ್ಮಕ್ಕಳಾಗಿರ್ಬೋದು, ಅವರ ಶಿಕ್ಷಣ ಆಗಿರ್ಬೋದು, ಈ ಕೃಷಿಯ ಬಗ್ಗೆ ಅವರನ್ನ ಮತ್ತೆ ತೊಡಸ್ಕೊಳ್ಳೋದಕ್ಕೆ ನಿಮ್ಮ ಯೋಜನೆಗಳು ಏನೇನಿದೆ ಅಂತ? ಇನ್ನ ನಾವು ಒಂದು ಅವ್ರಿಗೆ ತರಬೇತಿ ಕೊಟ್ಕೊಂತ ಹೋಗ್ಬೇಕು. ಮೊದಲೇ ಫಸ್ಟ್ ಗೆ ನಾವು ಏ ಹುಡುಗರು ಮಣ್ಣಾಗ ಹೋದ್ರು ಅದ್ರಾಗ ಹೋದ್ರು ಇದ್ರಾಗ ಹೋದ್ರು ಅಂದ್ರೆ ಅವು ನಾವು ಸೂಕ್ಷ್ಮವಾಗಿ ಇದು ಮಾಡಿ ನಮ್ಮ ಮೊಮ್ಮಕ್ಕಳು ಅಂದ್ರೆ ಅದು ಆಗದಲ್ಲ. ಸ್ವಲ್ಪ ನಾವು ತೊಡಸ್ಕೋಬೇಕು, ಅವ್ರು ನಮ್ಮ ಹೊರಗಡೆ ಬಿಡಬೇಕು, ತೋರಿಸ್ಬೇಕು, ದನ ತೋರಿಸ್ಬೇಕು, ಕರ ತೋರಿಸ್ಬೇಕು, ಹಗ್ಗ ಹಿಡ್ಕೋಬೇಕು, ಇದೆಲ್ಲ ಹೇಳಿದ್ರೆ ಅವರು ಆಟೋಮೆಟಿಕ್ ಆಗಿ ಬರ್ತದೆ. ಅದು ಏ ನಮ್ಮ ಮಕ್ಕಳು ಅವರು ಮುಟ್ಟಬಾರ್ದು, ಅದು ಮಾಡಬಾರ್ದು, ಅದು ಇದು ನಾವು ನೈಸ್ ಆಗಿಡಬೇಕು ಅಂದ್ರೆ ಮುಂದಿನ ಭವಿಷ್ಯ ಹಾಳಾಗುತ್ತೆ. ತಿಮ್ಮರೆಡ್ಡಿ ಅವರು, ನಿಮ್ಗೆ ಎಷ್ಟು ವರ್ಷ ವಯಸ್ಸು? ನಮಗೆ ಈಗ 75 ವರ್ಷ. 75 ವರ್ಷ ಆದ್ರೂ ಇನ್ನೂ ಗಟ್ಟಿಯಾಗಿದ್ರಿ. ಹೌದು, ಗಟ್ಟಿ. ನಿಮ್ಮ ಆರೋಗ್ಯದ ಗುಟ್ಟು? ಆರೋಗ್ಯದ ಗುಟ್ಟು ನಾವು ಇರ್ತಕ್ಕಂತ ಕೆಲಸ, ಆಮೇಲೆ ಇದ್ದಲ್ಲಿ ಚಟಗುಳದಲ್ಲಿ ಎಲ್ಲ ಆರೋಗ್ಯ. ನಿಮ್ಮ ಆಹಾರ ಕ್ರಮಗಳು? ಆಹಾರ ಕ್ರಮ ನಮ್ದು ರೊಟ್ಟಿ ಮುದ್ದೆ ರೈಸ್ ಬಹಳ, ನಾವು ಮುದ್ದೆ ರೊಟ್ಟಿನೇ ಜಾಸ್ತಿ ಉಂಟು. ಹಾಗಾಗಿ ಹೆಚ್ಚು ರೋಗ ಕಸಲ್ಗಳ ಸಮಸ್ಯೆಗಳಿಲ್ಲ, ರೋಗ ನಿರೋಧಕ ಶಕ್ತಿ ನಮ್ಮ ಹೆಚ್ಚಿದೆ. ಈ ಕೊರೋನಾದ ಸಂದರ್ಭದಲ್ಲಿ ನಿಮ್ಗೆ ಅಂದ್ರೆ ನಿಮ್ಮ ಕುಟುಂಬ ಆಗಿರಬಹುದು ಏನಾದ್ರೂ ಸಮಸ್ಯೆಗಳಿಗೆ ಒಳಗಾದ್ರೆ ನಾವು ಹೇಗೆ ನಿರ್ವಹಣೆ ಮಾಡಿದ್ವಿ? ನಾವು ಹೊರಗಡೆ ಇರೋದ್ರಿಂದ, ಊರಿಂದ ಹೊರಗಡೆ ಇರೋದ್ರಿಂದ, ಅದ್ರಿಂದ ನಾವು ಒಂದು 50% 60% ಸೇಫ್ ಅಲ್ಲಿದ್ದೀವಿ. ಸೇಫ್ ಆಗಿದ್ದೀವಿ. ಆಮೇಲೆ ಆದ್ರೂ ಹುಷಾರು, ಮತ್ತೆ ಹೊರಗಿಂದ ಯಾರು ಬಂದು ಸ್ವಲ್ಪ ದೂರ ಇನ್ನೊಂದು ಅದನ್ನ ನಾವು ಇದು ಮಾಡಿ. ಒಳ್ಳೇದು ತಿಮ್ಮಾರೆಡ್ಡಿ ಅವರೇ. ಒಂದು ನಿಮ್ಮ ಈ ಇವತ್ತಿನ ಸಂದರ್ಶನದಲ್ಲಿ ಎಲೆ ತೋಟ ಒಂದು ಲಾಭದಾಯಕ ಕೃಷಿ, ವೆಚ್ಚನೂ ಹಾಗೆ ಇರುತ್ತೆ, ಆದ್ರೆ ಒಳ್ಳೆ ಬೆಲೆ ಇತ್ತು ಅಂದ್ರೆ ಉತ್ತಮವಾಗಿರ್ತಕ್ಕಂತ ಲಾಭ ಸಿಗುತ್ತೆ. ಇದು ಎಷ್ಟು ವರ್ಷಗಳವರೆಗೂ ನೀವು ಇದನ್ನು ಹೀಗೆ ಮೇಂಟೈನ್ ಮಾಡಬಹುದು ಅಂತ? ಅದು 100 ವರ್ಷ, 100 ವರ್ಷ ಇರ್ತದೆ, ಮತ್ತೆ ಮೇಲೆ ಹೋಗ್ತದೆ, ಮತ್ತೆ ಬೆಳೆ ಮತ್ತೆ ಚಿಗುರು ಬರ್ತದೆ, 100 ವರ್ಷ. ಒಂದೇ ರೀತಿಯಿಂದ ಬೆಳೆ ಬೆಳೆಯೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ ನಿಮ್ಮಲ್ಲಿ? ಏನು ಸಮಸ್ಯೆ ಏನು ತೊಂದರೆ ಏನಿಲ್ಲ. ಸೊ ಹಾಗಾಗಿ ಎಲೆ ತೋಟದ ಕೃಷಿಯನ್ನ ಮಾಡುವಂತ ರೈತರು ಒಂದು ಸುಸ್ಥಿರವಾಗಿರ್ತಕ್ಕಂಥ ಆದಾಯವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನಿಮ್ಮ ಅನುಭವದಿಂದ ಗೊತ್ತಾಗ್ತದೆ. ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಈ ಎಲೆ ತೋಟ ಕೃಷಿಯ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ಇದುವರೆಗೂ ಎಲೆಬಳ್ಳಿ ತೋಟ ನಿರ್ವಹಣೆ ಕುರಿತು ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ಎಂ ತುಂಬರಗದ್ದಿ ಗ್ರಾಮದ ಶ್ರೀ ತಿಮ್ಮಾರೆಡ್ಡಿ ಎಸ್ಆರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಈಗ ಕೇಳಿ ವಂಶೋದ್ಧಾರಕ ಚಿತ್ರದಿಂದ ಆದ ಒಂದು ಗೀತೆಯನ್ನ. ಬಾಗಿನ ಕೊಡುವ ಬಡವನಿಗೆ ನಾಡಿನೆಲ್ಲರ ಹಸಿವನು ತಣಿಸೋ ಸುಗ್ಗಿಯ ಒಡೆಯನಿಗೆ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ ಭೂಮಿಯ ಬಸಿರಲಿ ಹುಟ್ಟಿ ಬೆವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿಯವನು ಚಳಿ ಸಹಿಸುವುದಿ ಭೂಮಿ. ಅನ್ನದಾತನೇ ಸ್ವಾರ್ಥಿಯಾದರೆ ಈ ಭೂಮಿಯೇ ಮರುಭೂಮಿ. ರೈತ ಕೈ ಕಟ್ಟಿ ಕುಳಿತರೆ ಲೋಕವೇ ಉಪವಾಸ. ರಾಜಾಧಿರಾಜರೆಯಾದರೂ ಇರುವಲ್ಲೇ ವನವಾಸ. ದಾನದಲ್ಲಿ ರೈತ ಕರ್ಣನಿಗೂ ಮೇಲು ಈ ಗದ್ದೆ ಪೈರು ಬಂಗಾರ ಕುಮಿಗಿರು. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಬಿತ್ತಿದ ಬೀಜ ಹೆಮ್ಮರವಾಗೋ ಅಚ್ಚರಿಯುಂಟು ಮಣ್ಣಿನಲ್ಲಿ. ಹುಟ್ಟಿದ ಸೂರ್ಯ ಹೂವಲಿ ವಾಸಿಸೋ ದಿನಚರಿಯುಂಟು ಹಳ್ಳಿಯಲಿ. ನಿಂತೆ ಇರುವ ಬಾನಿಗೂ ಹೊಸದಿದು ನಿಲ್ಲದೆ ತಿರುಗೋ ಭೂಮಿಗೂ ಬೆರಗಿದು ಸ್ವರ್ಗವ ತೆರೆದಿದೆ ನಿಸರ್ಗವಾಗಿಳು. ನಿಸರ್ಗ ಕಾಯಲು ರೈತನೇ ಕಾವಲು. ನಾಗರಿಕತೆಯಲ್ಲಿ ಮರೆತರೆ ನೇಗಿಲು. ನಾಲ್ಕೇ ದಿನದಲ್ಲಿ ಲೋಕವೇ ಕತ್ತಲು. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ. ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ. ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ವಂಶೋದ್ಧಾರಕ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ದುಂಬಿ ಕುಂಬಳ ಜಾತಿಯ ವಿವಿಧ ತರಕಾರಿಗಳ ಮೇಲೆ ಕಂಡುಬಂದು ಮರಿಹುಳು ಹಾಗೂ ಪ್ರಾಯದ ದುಂಬಿಗಳು ಹೆಚ್ಚಾಗಿ ಚಿಕ್ಕ ಸಸಿಗಳು ಹಾಗೂ ಹೊಸ ಎಲೆಗಳು ಮತ್ತು ಹೂಗಳ ಮೇಲೆ ವರ್ಷಪೂರ್ತಿ ಕಾಣಿಸಿಕೊಳ್ಳುತ್ತಿದ್ದು ಬೆಳೆಗಳಿಗೆ ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತಿವೆ. ಈ ದುಂಬಿಗಳು ಮೊಟ್ಟೆಗಳನ್ನು ಭೂಮಿಯಲ್ಲಿನ ಬೇರಿನ ಹತ್ತಿರ ಇಡುತ್ತವೆ. ಮೊಟ್ಟೆಯಿಂದ ಬಂದ ಮರಿಹುಳುಗಳು ಬೇರನ್ನು ತಿನ್ನುವುದರಿಂದ ಬಳ್ಳಿಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಆನಂತರ ಭೂಮಿಯಲ್ಲಿಯೇ ಮರಿಹುಳುಗಳು ಕೋಶಾವಸ್ಥೆಗೆ ಹೋಗುತ್ತವೆ. ಪ್ರಾಯದ ದುಂಬಿಗಳು ಎಲೆಯನ್ನು ತಿಂದು ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡುತ್ತವೆ. ಹೀಗಾಗಿ ಬಿತ್ತನೆಗೆ ಮುಂಚೆ ಹಿಂದಿನ ಬೆಳೆಯ ಉಳಿಕೆಗಳನ್ನು ಆಳವಾದ ಉಳುಮೆ ಮಾಡುವುದರಿಂದ ಮಣ್ಣಿನಲ್ಲಿ ಸೇರಿಸಿ ಜೊತೆಗೆ ಬೇವಿನ ಹಿಂಡಿಯನ್ನು ಪ್ರತಿ ಎಕರೆಗೆ 100 ಕಿಲೋಗ್ರಾಂ ಸೇರಿಸುವುದರಿಂದ ಈ ಮರಿದುಂಬಿಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದು. ಮತ್ತೆ ಪ್ರತಿ ವರ್ಷ ಈ ದುಂಬಿ ಕಂಡುಬರುವ ಪ್ರದೇಶಗಳಲ್ಲಿ ಶಿಫಾರಸು ಮಾಡಿದ ಸಮಯಕ್ಕಿಂತ ಅಂದರೆ ಅಕ್ಟೋಬರ್ ನವೆಂಬರ್ ತಿಂಗಳು ಬೇಗನೆ ಬಿತ್ತನೆ ಮಾಡುವುದರಿಂದ ಕೀಟದ ಬಾಧೆಯನ್ನು ಮಿತಗೊಳಿಸಬಹುದು. ಸತತ ಪರಿಶೀಲನೆ ಮಾಡಿ ಬೆಳೆಯ ಮೊದಲ ಹಂತದಲ್ಲಿಯೇ ದುಂಬಿಗಳನ್ನು ಆರಿಸಿ ಧ್ವಂಸಗೊಳಿಸುವುದು ಒಳ್ಳೆಯದು. ಬಿತ್ತನೆಯಾದ 3 ವಾರಗಳ ನಂತರ ಬೆಳೆಗೆ ಪ್ರತಿ ಲೀಟರ್ ನೀರಿನಲ್ಲಿ 4 ಗ್ರಾಂ ಕಾರ್ಬಾರಿಲ್ %50 WPN ಕರಗಿಸಿ ಸಿಂಪಡಿಸಬೇಕು. ಕೀಟಗಳ ಬಾಧೆಗೆ ಅನುಸಾರವಾಗಿ ಬಿತ್ತನೆಯಾದ 5, 8 ಮತ್ತು 11 ವಾರಗಳ ನಂತರ 2 ಮಿಲಿಲೀಟರ್ ಮೆಲಾಥಿಯಾನ್, 50 EC ಅಥವಾ 1 ಮಿಲಿಲೀಟರ್ ಮಿಥೈಲ್ ಪ್ಯಾರಾಥಿಯಾನ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ಕುಂಬಳ ಬೆಳೆ ಬೇಸಾಯದಲ್ಲಿ ಇನ್ನೊಂದು ಸಮಸ್ಯೆಗಳೆಂದರೆ ಕತ್ತರಿಸುವ ಹುಳು. ಈ ಮರಿ ಹುಳುಗಳು ಸಸಿಗಳ ಕಾಂಡವನ್ನು ಭೂಮಿಯ ಮೇಲ್ಭಾಗದಲ್ಲಿ ಕತ್ತರಿಸುತ್ತವೆ. ಇಂತಹ ಸಸಿಗಳು ಒಣಗಿ ಹೋಗುತ್ತವೆ. ಈ ಕೀಟಗಳು ಆಸರೆ ಸಸಿಗಳ ಮೇಲೆ ತತ್ತಿ ಇಟ್ಟು ಸಂತಾನೋತ್ಪತ್ತಿ ಮಾಡುವುದರಿಂದ ಸಮರ್ಪಕ ಕಳೆಗಳ ನಿಯಂತ್ರಣದಿಂದ ಇದರ ಬಾಧೆಯನ್ನು ಮಿತಗೊಳಿಸಬಹುದು. ಬಿತ್ತನೆಯಾದ 3 ವಾರಗಳ ನಂತರ ಬೆಳಗ್ಗೆ 4 ಗ್ರಾಂ ಕಾರ್ಬಾರಿಲ್ %50 WP ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಬೆಳೆಯಲ್ಲಿ ಕೀಟಗಳ ಬಾಧೆ ನೋಡಿಕೊಂಡು ಬಿತ್ತನೆಯಾದ 5, 8 ಅಥವಾ 11 ವಾರಗಳ ನಂತರ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC ಅಥವಾ 1 ಮಿಲಿಲೀಟರ್ ಮಿಥೈಲ್ ಪ್ಯಾರಾಥಿಯಾನ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ಇನ್ನೊಂದು ಪೀಡೆ ಎಂದರೆ ಹಣ್ಣುನೊಣ. ಹಣ್ಣುನೊಣ ಹಲವಾರು ಕುಂಬಳ ಜಾತಿಯ ತರಕಾರಿಗಳಲ್ಲಿ ಕಂಡುಬರುತ್ತದೆ. ಹಾಗಲ ಕರಬೂಜ ಹಾಗೂ ಪಡವಲಕಾಯಿಗಳಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಇವು ಹಾನಿಯನ್ನು ಉಂಟು ಮಾಡುತ್ತವೆ. ಮಿಡಿಗಾಯಿಗಳು ಹಾಗೂ ಮೃದು ತೊಗಟೆಯ ತರಕಾರಿಗಳಲ್ಲಿ ಇದರ ಹಾವಳಿ ಹೆಚ್ಚಾಗಿ ಕಂಡುಬರುತ್ತದೆ. ಹಣ್ಣುನೊಣವು ಕಾಯಿಯೊಳಗೆ ಮೊಟ್ಟೆಯನ್ನ ಇಡುತ್ತದೆ. ಮೊಟ್ಟೆಯಿಂದ ಬಂದ ಮರಿ ಹುಳುಗಳು ಕಾಯಿಯ ತಿರುಳನ್ನು ತಿನ್ನುವುದರಿಂದ ಕಾಯಿಗಳು ಕೊಳೆತು ಉದುರುತ್ತವೆ. ನಂತರ ಪೂರ್ಣವಾಗಿ ಬೆಳೆದ ಮರಿ ಹುಳು ಭೂಮಿಯಲ್ಲಿ ಕೋಶಾವಸ್ಥೆಗೆ ಹೋಗುತ್ತವೆ. ಹಣ್ಣುನೊಣದ ಬಾಧೆಯು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಒಣಹವೆಯ ವಾತಾವರಣದಲ್ಲಿ ಬಾಧೆ ಕಡಿಮೆ ಇರುವುದರಿಂದ ಅಂತಹ ಕಾಲದಲ್ಲಿ ಕುಂಬಳ ಜಾತಿಯ ಬೆಳೆಗಳನ್ನು ಬೆಳೆಯಬೇಕು. ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ಹಾಗೂ ಮಿಥೈಲ್ ಯುಜೆನಾಲ್ ಬಲೆಗಳನ್ನು ಎಕರೆಗೆ 5 ರಂತೆ ಬಳಸಿ ನೊಣಗಳ ಸಂಖ್ಯೆ ಆಧರಿಸಿ ರಾಸಾಯನಿಕ ಸಿಂಪರಣೆ ಕೈಗೊಳ್ಳಬೇಕು. ಬೇವಿನ ಎಣ್ಣೆಯನ್ನು ಸಿಂಪಡಿಸುವುದರಿಂದ ಹಾಗೂ ಹಾನಿಗೊಳಗಾದ ತರಕಾರಿಗಳನ್ನು ಆಯ್ದು ನಾಶಗೊಳಿಸುವುದರಿಂದ ಹೆಚ್ಚಿನ ಹಾನಿಯನ್ನು ತಪ್ಪಿಸಬಹುದು. ಬಿತ್ತನೆಯಾದ 3 ವಾರಗಳ ನಂತರ ಬೆಳಗ್ಗೆ 4 ಗ್ರಾಂ ಕಾರ್ಬಾರಿಲ್ %50 WP ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ಬೆಳೆಯಲ್ಲಿ ಕೀಟಗಳ ಬಾಧೆ ಹೆಚ್ಚಾಗಿ ಕಂಡುಬಂದಲ್ಲಿ ಬಿತ್ತನೆಯಾದ 5, 8 ಮತ್ತು 11 ವಾರಗಳ ನಂತರ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC ಅಥವಾ 1 ಮಿಲಿಲೀಟರ್ ಮಿಥೈಲ್ ಪ್ಯಾರಾಥಿಯಾನ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ಇದುವರೆಗೂ MS ನಾಗೇಂದ್ರ ಅವರಿಂದ ರೈತರಿಗೆ ಸಲಹೆಯನ್ನ ಕೇಳಿದಿರಿ. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಇದಾಗ ಕೇಳಿ ಒಂದು ಕೃಷಿ ಗೀತೆಯನ್ನ.